ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆಯ ಕುರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೃಷಿ ವಿಭಾಗದ ವ್ಯವಸ್ಥಾಪಕರಾದ ಬಿ ಬಾಲಕೃಷ್ಣ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಬಳಿಕ ಆರೋಗ್ಯ ಮಾಹಿತಿ ಮೂಡಿಬರಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಂಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಂಹ್ ನ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ ಹೈ. ಬುವಾಯಿ ಕಟಾಯಿ ಏವಂ ಮಡಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹೀ. ಕಂಬಾಯಿನ್ ಹಾರ್ವೆಸ್ಟರ್ ಥ್ರೆಷರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ. ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೆ ಸಾಫ್ ಕರೆ. ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭೀ ಖಾಸ್ ಧ್ಯಾನ್ ದೆ. ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್. ಖರೀದ್ ಕೇಂದ್ರೋ ಪರ್ ಭೀಡ್ ನಾ ಲಗಾಯೆ ಏವಂ ಕಿಸಾನೋ ಕೋ ಬಾರಿ ಬಾರಿ ಸೆ ಬುಲಾಯೆ. ಗೋದಾಮೋ ಪರ್ ಖರೀದಿ ಹುಯಿ ಫಸಲ್ ಕೋ ಲೇನೆ ಮೇ ಶೀಘ್ರತಾ ಕರೆ ತಾಕಿ ಕಿಸಾನೋ ಏವಂ ಶ್ರಮಿಕೋ ಕೋ ರುಕ್ನಾ ನಾ ಪಡೆ. ಕರೋನಾ ಕೆ ಖತರೆ ಸೆ ಬಚಾವ್ ಔರ್ ಅಧಿಕ ಜಾನ್ಕಾರಿ ಕೆ ಲಿಯೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಕರೆ. ದೇಶ ಮೇ ಖಾದ್ಯ ಸುರಕ್ಷಾ ಕೆ ಯೇ ಸಿಪಾಹಿ ಭೋಜನ್ ಕಿ ನಿರಂತರ ಉಪಲಬ್ಧತಾ ಕೋ ಸುನಿಶ್ಚಿತ ಕರ್ತೆ ಹೈ. ಕಿಸಾನ್ ಸ್ವಸ್ಥ ರಹೆ ತಭಿ ಹಮ್ ಕೊರೋನಾ ವೈರಸ್ ಸೆ ಜೀತ್ ಪಾಯೆಂಗೆ ಆಗೆ ಬಢ್ ಪಾಯೆಂಗೆ. ಕಿಸಾನ್ ಸಬಲ್ ದೇಶ್ ಪ್ರಬಲ್. ರೈತ ಬಂಧುಗಳೇ, ಇದೀಗ ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆಯ ಕುರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೃಷಿ ವಿಭಾಗದ ವ್ಯವಸ್ಥಾಪಕರಾದ ಬಿ ಬಾಲಕೃಷ್ಣ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಬಾಲಕೃಷ್ಣ ಪೂಜಾರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತೀವಿ, ಜೊತೆಗೆ ಒಂದು ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಬೇಕು ಅಂತ ಹೇಳ್ತೀವಿ, ಈ ಎರಡನ್ನ ಯಾವ ರೀತಿ ನಾವು ಸಮನ್ವಯ ಮಾಡಬಹುದು? ನಾವು ನೂರಾರು ವರ್ಷದಿಂದ ಈ ಪರಿಸರವನ್ನು ಹಿರಿಯರ ಕಾಲದಿಂದ ನೋಡ್ಕೊಂಡು ಬಂದಿದ್ದೇವೆ. ನಾವು ಸಣ್ಣದಿರುವಾಗ ಎಷ್ಟು ಒಳ್ಳೆ ಪರಿಸರ ಇತ್ತು ನಮಗೆ, ನಮ್ಮ ಮನೆಯ ಸುತ್ತಮುತ್ತ, ನಮ್ಮ ಊರಿನಲ್ಲಿ, ನಮ್ಮ ಶಾಲೆ ಹತ್ತಿರ ಬಹಳ ಒಳ್ಳೆಯ ಪರಿಸರ ನಮಗೆ ಸಿಗ್ತಿತ್ತು. ಸ್ವಚ್ಛವಾದ ಗಾಳಿ ಇತ್ತು, ಎಲ್ಲ ಕಡೆ ಸ್ವಚ್ಛವಾದ ನೀರಿತ್ತು, ಉತ್ತಮ ಮಣ್ಣು ಇತ್ತು. ಇದೆಲ್ಲ ನಮಗೆ ಬಹಳಷ್ಟು ನಾವು ಸಣ್ಣದಿರುವಾಗ ಸಿಗ್ತಿತ್ತು. ಅದೇ ಇವತ್ತಿನ ದಿನ ನಾವು ನೋಡ್ತಾ ಇದ್ರೆ ಮಾರ್ಗದ ಬದಿ ಇರಲಿ ಅಥವಾ ಊರಿನ ಎಲ್ಲೇ ಇರಲಿ, ಎಲ್ಲಿ ಕೂಡ ನೋಡಿದ್ರೆ ಪರಿಸರ ಬಹಳ ಹಾಳಾಗಿದೆ ಅಂತ ನನ್ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಮರಗಿಡಗಳು ತುಂಬಾ ನಾಶ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಎಲ್ಲಾ ಕಡೆ ಈ ಮಣ್ಣಿನ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗಿ ಎಲ್ಲಾ ಮಣ್ಣಿನ ಸವಕಳಿಯಾಗಿ, ಎಲ್ಲಾ ಮಣ್ಣು ಅಲ್ಲಲ್ಲಿ ಶೇಖರಣೆ ಆಗಿ, ಎಲ್ಲಾ ಕಡೆ ಹೂಳುಗಳು ತುಂಬಿ, ನೀರಿನ ಹರಿವು ಸರಿ ಇಲ್ಲದೆ ಮೇಲ್ಪದರದ ಮಣ್ಣು ಹೋಗಿ ಎಲ್ಲ ಈ ಭೂಮಿಗೆ ಬಹಳ ತೊಂದರೆ ಆಗ್ತಾ ಇದೆ. ಜೊತೆಗೆ ಸರಿಯಾದ ವಿಲೇವರಿಗಳು ಸರಿಯಾಗಿಲ್ಲದೆ, ಯಾಕೆಂದ್ರೆ ಸ್ವಚ್ಛವಾದಂತಹ ಒಂದು ಪರಿಸರವನ್ನು ನೋಡಿಕೊಳ್ಳುವಂತಹ ವ್ಯವಸ್ಥೆಗಳು ಸರಿಯಿಲ್ಲದ ಕಾರಣ ಇವತ್ತು ಎಲ್ಲ ಕಡೆ ಮಲಿನತೆ ಜಾಸ್ತಿ ಆಗ್ತಾ ಇದೆ. ಈಗ ಸ್ವಚ್ಛತೆ ಅಂದ ತಕ್ಷಣ ಇದರಲ್ಲಿ ಒಂದು ಮಾನವನ ಹಸ್ತಕ್ಷೇಪದ ಎಷ್ಟರ ಮಟ್ಟಿಗೆ ಅನಿವಾರ್ಯ ಅಂತ ನೈಸರ್ಗಿಕವಾಗಿ ನಾವು ನೋಡಿದ್ರೆ ಎಷ್ಟೋ ಹಕ್ಕಿಗಳು ಕೂಡ ಈ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳೋದನ್ನ ನೋಡ್ತೇವೆ. ಕಾಗೆಗಳಾಗಬಹುದು, ಹದ್ದುಗಳಾಗಬಹುದು, ಇವುಗಳಿಗೂ ಕೂಡ ಈ ಸ್ವಚ್ಛತೆಯಲ್ಲಿ ತೊಡಗಿಸಿಕೊಳ್ತವೆ. ಅವುಗಳ ಸಂಖ್ಯೆಯು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ಆಗಿದೆ ಅಂತ ಕೇಳಿದೀವಿ. ಇವುಗಳ ಒಂದು ಪಾತ್ರ ಏನು, ಯಾಕಾಗಿ ಇವುಗಳನ್ನ ಉಳಿಸಬೇಕು ನಾವು? ಇಲ್ಲಿ ಎರಡು ವಿಚಾರ ಇದೆ. ಒಂದು ಅವುಗಳಿಗೆ ವಾಸಕ್ಕೆ ಸಾಕಷ್ಟು ಬೇಕಾದಷ್ಟು ಕಾಡಿತ್ತು ಮೊದಲು. ಅವುಗಳಿಗೆ ತಿನ್ನಲಿಕ್ಕೆ ಸಾಕಷ್ಟು ಹಣ್ಣು ಹಂಪಲಿತ್ತು, ಕಾಡು ಹಣ್ಣು ಹಂಪಲಿತ್ತು. ಸಾಕಷ್ಟು ಎಲ್ಲಾ ಕಡೆ ಭತ್ತದ ಕೃಷಿ ಮಾಡ್ತಾ ಇದ್ರು, ಆವಾಗ ಭತ್ತ ಸಿಗ್ತಾ ಇತ್ತು, ಇದಕ್ಕೆ ಬೇಕಾದಷ್ಟು ಆಹಾರ ಇತ್ತು. ಈಗಿನ ರಬ್ಬರ್ ಮತ್ತು ಇತರ ಎಲ್ಲ ಈ ಏಕ ಕೃಷಿ ಪದ್ಧತಿಯಿಂದ ಸಾಕಷ್ಟು ಕೃಷಿಗಳು ಬಂದದ್ರಿಂದ ಕಾಡು ಸಂಪೂರ್ಣ ನಾಶ ಆಗ್ತಾ ಇದೆ, ತುಂಬಾನೇ ನಾಶ ಆಗಿದೆ, ನಮ್ಮ ಕಣ್ಣೆದುರಿನಲ್ಲೇ ನಾಶ ಆಗಿದೆ. ಏಕಬೆಳೆ ಪದ್ಧತಿಯಿಂದ ಏನಾಗಿದೆ ಅಂತ ಹೇಳಿದ್ರೆ ಉಳಿದ ಬೆಳೆಗಳು ಎಲ್ಲ ಅಲ್ಲಿ ಇಲ್ಲ, ಅಸ್ತಿತ್ವವೇ ಇಲ್ಲ. ಇದರಿಂದಾಗಿ ಈ ಏನು ನಮಗೆ ಉಪಕಾರ ಆಗುವಂತ ಒಂದು ಪಕ್ಷಿಗಳಿದ್ವು ಅದೀಗ ಅದಕ್ಕೆ ಅಸ್ತಿತ್ವ ಇಲ್ಲದಾಗೆ ಆಗ್ತಾ ಇದೆ. ಯಾಕೆಂದ್ರೆ ಅದಕ್ಕೆ ಆಹಾರ ಇಲ್ಲ, ಅದಕ್ಕೆ ವಾಸ ಆಗ್ಲಿಕ್ಕೆ ಸರಿಯಾದಂತ ಮರಗಿಡಗಳಿಲ್ಲ, ಅದಕ್ಕೆ ಒಂದು ವಂಶಾಭಿವೃದ್ಧಿ ಆಗುವಂತಹ ಒಂದು ಸರಿಯಾದ ವಾತಾವರಣ ಇಲ್ಲ. ಇದರಿಂದಾಗಿ ಏನಾಗಿದೆ, ಅವುಗಳು ನಮ್ಮಿಂದ ದೂರ ಹೋಗ್ತಾ ಇದ್ದಾವೆ. ಕೆಲವೊಂದು ಈಗ ಮಂಗಗಳು ಇಂಥದ್ದೆಲ್ಲ ಪ್ರಾಣಿಗಳು ನಮಗೆ ಬಹಳ ಹತ್ತಿರ ಆಗ್ತಾ ಇದ್ದಾವೆ, ಯಾಕೆಂದ್ರೆ ಅದಕ್ಕೆ ಕಾಡಿಲ್ಲ, ಅಲ್ಲಿ ವಾಸ ಆಗ್ಲಿಕ್ಕೆ ಕಾಡಿಲ್ಲ, ಅದಕ್ಕೆ ಆಹಾರ ಇಲ್ಲ, ಇಂಥದಕ್ಕೆ ಬೇಕಾಗಿ ಅವುಗಳು ಬರ್ತಾ ಇವೆ. ಇದರಿಂದಾಗಿ ನಾವು ಎಲ್ಲೆಲ್ಲ ಪರಿಸರ ಅಂತ ಹೇಳಿದ್ರೆ ನಮ್ಗೆ ನಾನು ಹೇಳೋದು ನಮ್ಮ ಶಾಲಾ ಮಟ್ಟದಲ್ಲಿ ಶಾಲೆಯಲ್ಲಿ ಅಂಕಕ್ಕೆ ಒಂದು ಮಾರ್ಕಿಗೆ ಎಷ್ಟು ಒಂದು ಪ್ರಾಶಸ್ತ್ಯ ಕೊಡ್ತಾರ ಅದೇ ರೀತಿ ನಮ್ಮ ಮಣ್ಣಿನ ಸಂರಕ್ಷಣೆ, ನಮ್ಮ ನೀರಿನ ಸಂರಕ್ಷಣೆ, ನಮ್ಮ ಪರಿಸರದ ಸಂರಕ್ಷಣೆ ಬಗ್ಗೆ ಇನ್ನಷ್ಟು ಒಂದು ಅದಕ್ಕೆ ಪ್ರಾಮುಖ್ಯತೆ ಕೊಟ್ರೆ, ಒತ್ತು ಕೊಟ್ರೆ ಬಹುಶಃ ನನ್ನ ಪ್ರಕಾರ ಜಾಸ್ತಿ ಪ್ರತಿ ಮಕ್ಕಳಿಗೂ ಕೂಡ ಅರಿವು ಬಂದು ಎಲ್ಲೆಲ್ಲಿ ಸಾಧ್ಯತೆ ಇದೆ ಅದು ಮರ ನೆಡುವುದು ಅಂತ ಒಂದು ವಿಷಯ ಅಲ್ಲ, ಪರಿಸರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳು. ಈಗ ಶಾಲಾ ಮಕ್ಕಳಿಗೆ ಸಾಕಷ್ಟು ಅರಿವಿದೆ, ಆದರೆ ಆ ಮಕ್ಕಳು ಕೂಡ ಒಂದು ಪ್ರವಾಸಕ್ಕೆ ಹೋಗುವಾಗ ಅವರು ಎಲ್ಲಿಯ ಒಂದು ಕಡೆ ಅವರ ಒಂದು ವೇಸ್ಟ್ ಅನ್ನು ಯಾವುದೇ ಇರಬಹುದು ಅದನ್ನು ಎಲ್ಲಿ ಬೇಕಾದರೂ ಅವರು ಬಿಸಾಡ್ತಾರೆ, ಅಲ್ಲಿ ಆವಾಗ ಅವರ ಜ್ಞಾನ ಕಡಿಮೆ ಆಗ್ತದೆ. ಇಂತಹದ್ದು ನೂರಾರು ಉದಾಹರಣೆ ಇದೆ. ನಮ್ಗೆ ಎಷ್ಟು ಜ್ಞಾನ ಇದ್ದರೂ ಕೂಡ ಶುರುವಿಗೆ ನಾವು ಅದನ್ನು ನಮ್ಮ ಮೈ ಗೂಡಿಸಿಕೊಳ್ಬೇಕು, ನಮ್ಗೆ ಅದು ಬರಬೇಕು ನಮ್ಮ ಇದಕ್ಕೆ. ಅದರಿಂದಾಗಿ ನಾನು ಹೇಳುದು ಈ ನಿಟ್ಟಿನಲ್ಲಿ ಬರೇ ಮರ ಗಿಡ ನೆಡುವುದು ಒಂದೇ ವಿಚಾರ ನಾನು ಹೇಳ್ತಾ ಇಲ್ಲ, ಅದು ಊರಿನ ಒಂದು ಚರಂಡಿ ಇರಬಹುದು ಅಥವಾ ಊರಿನ ಮರಗಿಡ ಇರಬಹುದು, ಊರಿನ ಬಾಕಿ ಸ್ವಚ್ಛತೆಯ ವಿಷಯ ಇರಬಹುದು, ದೇವಸ್ಥಾನದ ಇರಬಹುದು, ಎಲ್ಲಾ ಕಡೆ ಪ್ರತಿಯೊಬ್ಬರಿಗೂ ಈ ಅರಿವು ಕಾರ್ಯಕ್ರಮ ಒಂದು ಬಂದ್ರೆ ನನ್ನ ಪ್ರಕಾರ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ರೆ ಇನ್ನು 25 ವರ್ಷದ ಒಳಗೆ ಬಹುಶಃ ನಾವು ಬಹಳ ದೊಡ್ಡ ಒಂದು ಅನಾಹುತವನ್ನು ನಾವು ಕಾಣಲಿಕ್ಕಿದ್ದೇವೆ. ನನ್ನ ಅನುಭವದ ಪ್ರಕಾರ ವಾತಾವರಣದಲ್ಲಿ ಬಿಸಿ ಆಗುವಂತದ್ದು ಬಹಳ ಜಾಸ್ತಿ ಆಗಿದೆ. ನಾನು ಕಳೆದ 36 ವರ್ಷದಿಂದ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೃಷಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಮೊದಲೆಲ್ಲ ಈ ಕೃಷಿ ಮಾಡ್ತಾ ಇರುವಾಗ ಈ ರೀತಿಯ ವಾತಾವರಣ ಇರಲಿಲ್ಲ, ಏನಿದ್ರೂ 30ಕ್ಕಿಂತ ತಾಪಮಾನ ಕಡಿಮೆ ಇತ್ತು. ಇದೀಗ 32 ಹೋಯ್ತು, 34 ಹೋಯ್ತು, ಈಗ 36ಕ್ಕೆ ಹೋಗಿದೆ. ಈಗ ಇದನ್ನು ತಡ್ಕೊಳ್ಳುವಂತ ಶಕ್ತಿ ನಮಗಿಲ್ಲ, ನಮ್ಮ ಕೈಯಲ್ಲಿ ಇದನ್ನು ನಿಯಂತ್ರಣ ಮಾಡುವಂತದ್ದು ಕೂಡ ನಮ್ಮ ಕೈಯಲ್ಲಿಲ್ಲ. ಇದು ನಮ್ಮ ಕೈಯಿಂದ ನಮ್ಮ ವ್ಯವಸ್ಥೆಯಿಂದ ಮೀರಿ ಹೋಗ್ತಾ ಇದೆ. ನಾವು ಯಾವುದೇ ಕೂಡ ಕೃಷಿ ಇರಬಹುದು ಅಥವಾ ಯಾವುದೇ ವ್ಯವಸ್ಥೆ ಇರಬಹುದು ಅದನ್ನು ಅದೆಲ್ಲ ನಮ್ಮ ಕೈಯಲ್ಲಿದೆ, ಆದರೆ ವಾತಾವರಣವನ್ನು ಒಂದು ನಿಯಂತ್ರಣ ಮಾಡುವಂತದ್ದು ನಮ್ಮ ಕೈಯಲ್ಲಿ ಇಲ್ಲ. ಅದರಿಂದಾಗಿ ವಾತಾವರಣವನ್ನು ನಿಯಂತ್ರಣ ಮಾಡಬೇಕಾದ್ರೆ ನಾವು ಕನಿಷ್ಠ ತಾಪಮಾನವನ್ನು ಕಾಪಾಡಿಕೊಳ್ಬೇಕಾದ್ರೆ ನಾವು ಈ ಪ್ಲಾಸ್ಟಿಕ್ಗಳನ್ನು ಒಂದು ಕಡಿಮೆ ಮಾಡುವಂತದ್ದು, ಎಲ್ಲೆಂದರಲ್ಲಿ ಬಿಸಾಡುವಂತದ್ದು ಅಥವಾ ಏಕಬೆಳೆ ಪದ್ಧತಿಯನ್ನು ಕಡಿಮೆ ಮಾಡಿಕೊಂಡು ಬರುವಂತದ್ದು, ಮರಗಿಡಗಳನ್ನು ಹೆಚ್ಚು ಹೆಚ್ಚು ನೆಡುವಂತದ್ದು, ನೀರಿನ ಒಂದು ಇಂಗಿಸುವಿಕೆಯನ್ನು ಭೂಮಿಗೆ ಜಾಸ್ತಿ ಮಾಡುವಂತದ್ದು, ಇದೆಲ್ಲ ಬಹಳ ಆಗತ್ತೆ ಅಂತೇಳಿ ನನಗೆ ಕಂಡು ಬರ್ತದೆ. ಈ ನಿಟ್ಟಿನಲ್ಲಿ ನಾನು ಆಗ ಹೇಳಿದ ಹಾಗೆ ಶಾಲಾ ಮತ್ತು ಕಾಲೇಜುಗಳಿಂದ ಮತ್ತೆ ಸಂಘ ಸಂಸ್ಥೆಗಳಿಂದ ಬಹಳಷ್ಟು ದೊಡ್ಡ ಕಾರ್ಯ ಆಗಬೇಕಾಗಿದೆ. ಈಗ ಈ ಪರಿಸರ ಸಂರಕ್ಷಣೆಯ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಳುವುದರ ಜೊತೆ ಜೊತೆಗೆ ಹಿರಿಯರ ಒಂದು ಜವಾಬ್ದಾರಿಯೂ ಕೂಡ ಇದೆ ಅನ್ನುವಂತ ಮಾತನ್ನ ಹೇಳಿದ್ರಿ. ವಿಶೇಷವಾಗಿ ಅಪ್ಪ ಅಮ್ಮನೇ ಇದಕ್ಕೆ ಮಾರ್ಗದರ್ಶಕರಾಗಬೇಕು ಅಂತೇಳಿ ಶಾಲೆಯಲ್ಲಿ ಮಾಸ್ಟರ್ ಏನೋ ಹೇಳಬಹುದು ಅಥವಾ ಒಂದು ಸಂಘ ಸಂಸ್ಥೆಗಳು ಹೇಳಬಹುದು, ಆದರೆ ಅನುಷ್ಠಾನ ಮಾಡುವಂತಹ ನಿಟ್ಟಿನಲ್ಲಿ ನೋಡುವಾಗ ನಾವು ಹಿರಿಯರ ಒಂದು ಜವಾಬ್ದಾರಿ ಹೆಚ್ಚು ಅಂತ ನನಗೆ ಅನಿಸ್ತದೆ. ನೀವೇನ್ ಹೇಳ್ತೀರಿ? ಇದು 100ಕ್ಕೆ 100 ಸತ್ಯ. ನನ್ನ ಮನೆಯಲ್ಲಿ ನಾನು ಸ್ವಚ್ಛತೆಯ ಬಗ್ಗೆ ನಾನು ಒಂದು 5 ವರ್ಷದಿಂದ ನಾನು ಕಾರ್ಯಗತ ಮಾಡ್ತಾ ಇದ್ದೇನೆ. ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ 10 ಜನ ಇದ್ದೇವೆ ನಾವು. ನಮ್ಮಲ್ಲಿ ಒಂದಷ್ಟು ವೇಸ್ಟ್ಗಳು ಸಿಗ್ತದೆ, ಅದು ಟೂತ್ ಬ್ರಷ್ ಇರಬಹುದು ಅಥವಾ ಶಾಂಪಿದ್ದು ಇರಬಹುದು, ಸಾಬೂನಿದ್ದು ಇರಬಹುದು, ಬೇರೆ ಬೇರೆ ದಿನನಿತ್ಯ ಒಂದು ಬಕೆಟ್ ಗಾತ್ರದಲ್ಲಿ ನಮಗೆ ತ್ಯಾಜ್ಯಗಳು ಸಿಗ್ತದೆ. ಜೊತೆಗೆ ನಮ್ಮಲ್ಲಿ ಎರಡು ಜನ ನನ್ನ ತಮ್ಮನ ಮಕ್ಕಳಿದ್ದಾರೆ, ಅವರು ಸಣ್ಣ ಮಕ್ಕಳು, ಅವರಿಗೆ ಈ ತಿಂಡಿ ತಿನಿಸುಗಳು ತರುವಂತದ್ದು ಅದರ ಪ್ಯಾಕೆಟ್ಸ್ಗಳು. ನಮ್ಮಲ್ಲಿ 3 ವರ್ಷ ಪ್ರಾಯದ ಒಂದು ಮಗುವಿಗೂ ನನ್ನ ಮನೆಯಲ್ಲಿ ಆ ತ್ಯಾಜ್ಯವನ್ನು ಕೊಂಡೋಗಿ ಆ ಬಕೆಟ್ಗೆ ಹಾಕಬೇಕಾ ಅನ್ನುವಂತ ಒಂದು ಜ್ಞಾನ ನಮ್ಮಲ್ಲಿ ಬಂದಿದೆ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಅದನ್ನು ಪರಿಪಾಠ ಮಾಡಿಕೊಂಡಿದ್ದೇವೆ. ಎಲ್ಲರೂ ಕೊಂಡೋಗಿ ಇವತ್ತು ಬೆಳಿಗ್ಗೆ 6 ಗಂಟೆಗೆ ವಿಲೇವರಿ, 6:30 ವಿಲೇವರಿ ಆದ್ರೆ ಅದು ನಾಳೆವರೆಗೆ ಮತ್ತೆ ಅದು ಪುನಃ ಹಾಗೆ ಇರ್ತದೆ, ನಾಳೆ ಪುನಃ ವಿಲೇವರಿ ಆಗ್ತದೆ. ಯಾವುದೇ ತ್ಯಾಜ್ಯ ಇರಬಹುದು, ಅದು ತರಕಾರಿ ಇರಬಹುದು, ಹಣ್ಣು ಹಂಪಲಿದ್ದಿರಬಹುದು, ಅಥವಾ ಪ್ಲಾಸ್ಟಿಕ್ ಇರಬಹುದು, ಅಥವಾ ಇನ್ನು ಏನೇನೋ ಬೇರೆ ಬೇರೆ ಬೇರೆ ಇರಬಹುದು, ಇದನ್ನೆಲ್ಲ ನಾವು ಒಂದು ಕಡೆ ಒಂದು ಬಕೆಟ್ಗೆ ಹಾಕ್ತೇವೆ. ಅದನ್ನು ಹಾಕಿದ ನಂತರ ಮಾರನೇ ದಿವಸ ಬೆಳಿಗ್ಗೆ ನಾವು 2 ತೊಟ್ಟಿ ಮಾಡಿಕೊಂಡಿದ್ದೇವೆ, ಮಣ್ಣಿನ ಒಳಗೆ 2 ತೊಟ್ಟಿ ಮಾಡಿಕೊಂಡಿದ್ದೇವೆ ಸಣ್ಣ ಸಣ್ಣ. ಒಂದು ಸಂಪೂರ್ಣವಾಗಿ ಕೊಳೆಯುವಂತಹ ವಸ್ತುಗಳು, ಇನ್ನೊಂದು ನಿಧಾನವಾಗಿ ಕೊಳೆಯುವಂತಹ ವಸ್ತುಗಳು, ರಟ್ಟುಗಳು ಅಥವಾ ಬೇರೆ ಬೇರೆ ಪ್ಯಾಕೆಟ್ಗಳು. ಈ ರೀತಿ 2 ತೊಟ್ಟಿಗಳನ್ನು ಮಾಡಿಕೊಂಡಿದ್ದೇವೆ. 3 ಗೋಣಿಚೀಲ ಇಟ್ಟಿದ್ದೇವೆ, 3 ಪ್ಲಾಸ್ಟಿಕ್ ಒಂದು ಬೇರೆ, ಬಾಟ್ಲಿಗಳಿಗೆ ಬೇರೆ. ಈ ತರ ಪಾಯ್ಸನ್ಸ್, ಈಗ ತರಕಾರಿ ಇದಕ್ಕೆ ಭತ್ತದ ಗದ್ದೆಗೆ ರಬ್ಬರಿಗೆ ಅಥವಾ ಔಷಧಿ ಬಿಡುವಂತ ಬೇರೆ ಬೇರೆ ಕೃಷಿಗಳಿದೆ, ಅದಕ್ಕೆ ತರುವಂತ ಏನೆಲ್ಲ ಒಂದು ಪೆಸ್ಟಿಸೈಡ್ಸ್ ಇದೆ, ಇದಕ್ಕೆ ಸಂಬಂಧಪಟ್ಟ ಒಂದು ಪ್ಯಾಕೆಟ್ಸ್ಗಳು ಬೇರೆ. ಈ ರೀತಿ ಇದನ್ನು ನಾವು ಕಳೆದ 5 ವರ್ಷದಿಂದ ಇವತ್ತಿನವರೆಗೂ ಅನುಚಾನವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಇದು ಏನಂತೇಳಿದ್ರೆ ನಮ್ಮ ಮನೆಯಲ್ಲಿ ಇವತ್ತು ಕೂಡ ನಮಗೆ ಬಹಳ ಸಮಾಧಾನ ಇದೆ. ಏನಂತ ಹೇಳಿದ್ರೆ ನಮ್ಮಲ್ಲಿ ಕಸ ವಿಲೇವರಿ ಬಹಳ ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ ಆ ಗೋಣಿಚೀಲದಲ್ಲಿ ತುಂಬಿಸಿದಂತ ಒಂದು ಏನು ಪ್ಲಾಸ್ಟಿಕ್ಗಳಿದೆ ಅದನ್ನು ನಾವು ಪಂಚಾಯತ್ನವರ ಒಂದು ತ್ಯಾಜ್ಯ ವಿಲೇವರಿ ಕೇಂದ್ರಗಳಿದೆ ಅದಕ್ಕೆ ತಂದು ನಾವು ಅಲ್ಲಿ ಕೊಟ್ಟು ಬಿಡ್ತೇವೆ. ಈ ವಿಂಗಡಣೆ ಮಾಡುವಂತದ್ದು ಕೂಡ ನಾವು ಮಾಡಿ ಅದನ್ನು ಚೆನ್ನಾಗಿ ಕೊಡ್ತೇವೆ. ತ್ಯಾಜ್ಯವನ್ನು ಒಟ್ಟು ಮಾಡುವಂತದ್ದು ಎಷ್ಟು ಮುಖ್ಯವೋ ಅದನ್ನು ವಿಂಗಡಣೆ ಮಾಡುವಂತದ್ದು ಕೂಡ ಬಹಳ ಪ್ರಾಮುಖ್ಯ. ವಿಂಗಡಣೆ ಮಾಡದೆ ಯಾರು ಕೊಡ್ತಾರ, ಅದು ನರಕ ಸದೃಶ. ಇದು ಬಹಳ ಮುಖ್ಯ. ಈಗ ಶಾಲೆಯ ಪರಿಸರದಲ್ಲಿ ಆಗ್ಬಹುದು ಅಥವಾ ಬೇರೆ ಒಂದು ಇಲಾಖೆಗಳು ಅಥವಾ ಒಂದು ಕಚೇರಿಗಳು ಇಂಥ ಒಂದು ಪರಿಸರದಲ್ಲಿ ಈ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು ಎನ್ನುವಂತಹದ್ದು ಸರಿ. ಆದರೆ ಕೃಷಿಗೆ ಪೂರಕವಾಗಿ ಈ ಸ್ವಚ್ಛತೆಯನ್ನು ಮಾಡುವಂತಹದ್ದು ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡುವಂತಹದ್ದು ಹೇಗೆ ಅಂತ ಸಾಮಾನ್ಯವಾಗಿ ನೋಡುವಂತಹದ್ದು, ನಿಸರ್ಗದಲ್ಲಿ ಯಾವುದು ಕೂಡ ವೇಸ್ಟ್ ಎನ್ನುವಂತಹದ್ದು ಇಲ್ಲ, ಅದು ಒಂದಲ್ಲ ಒಂದು ರೀತಿಯಲ್ಲಿ ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ, ಮತ್ತೆ ಗಿಡಗಳಿಗೆ ಪೋಷಕಾಂಶವಾಗಿ ಸಿಗ್ತದೆ ಅಂತ. ಆದರೂ ಕೂಡ ಈ ಕಳೆಯನ್ನು ನಿರ್ವಹಣೆ ಮಾಡೋದು ಅಥವಾ ಒಂದು ಗೆಲ್ಲು ಒಣಗಿರುವಂತಹ ಗೆಲ್ಲು ಬಿದ್ದು ಹೋದ್ರೆ ಅವುಗಳನ್ನು ಒಂದು ನಿರ್ವಹಣೆ ಮಾಡುವಂತಹದ್ದು, ಇದರ ಅಗತ್ಯ ಇದೆಯಾ ಅಂತ? ಬಹಳ ಅಗತ್ಯ ಇದೆ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಕೃಷಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಗಿದೆ. ಇವತ್ತು ನಾವು ಮೊದಲು ಏನು ಹಟ್ಟಿ ಗೊಬ್ಬರ ಕೊಡ್ತಾ ಇದ್ದೆವು, ಇವತ್ತು ಹಟ್ಟಿ ಗೊಬ್ಬರವನ್ನು ಕೊಟ್ಟು ಕೃಷಿ ಮಾಡುವಂತಹ ಪರಿಸ್ಥಿತಿ ಕಡಿಮೆ ಇದೆ. ನಮ್ಮ ಪರಿಸರದಲ್ಲಿ ಸಾಕಷ್ಟು ತ್ಯಾಜ್ಯಗಳಿದೆ, ಅದು ಅಡಿಕೆ, ತೆಂಗು, ರಬ್ಬರ್, ಕೊಕ್ಕೋ, ಬಾಳೆ, ಭತ್ತ, ಪ್ರತಿಯೊಂದರಲ್ಲಿ ಕೂಡ ಸಾಕಷ್ಟು ತ್ಯಾಜ್ಯ ಇದೆ. ಇದನ್ನು ನಿರ್ವಹಣೆ ಮಾಡುವಂಥದ್ದು ಬಹಳ ಬುದ್ಧಿವಂತಿಕೆ ಕೆಲಸ. ಇದಕ್ಕೆ ನಮ್ಮ ಹತ್ರ ಕಾಂಪೋಸ್ಟ್ ಬೇಕು. ಯಾವುದೇ ತ್ಯಾಜ್ಯ ಇರಬಹುದು, ಆ ತ್ಯಾಜ್ಯವನ್ನು ಕಾಂಪೋಸ್ಟ್ಗೆ ಹಾಕಿ ಅದನ್ನು ಗೊಬ್ಬರ ಮಾಡಿಕೊಳ್ಳುವಂಥದ್ದು ಬುದ್ಧಿವಂತಿಕೆ. ನೇರವಾಗಿ ವಿಲೇವರಿ ಮಾಡುವಂತವರು ಕೂಡ ಇದ್ದಾರೆ, ಆದರೆ ಅದನ್ನು ಕಾಂಪೋಸ್ಟ್ ಮಾಡಿ ಅದನ್ನು ಗೊಬ್ಬರ ಮಾಡಿಕೊಂಡು ನಾವು ಅದನ್ನು ಕೃಷಿಗೆ ಮರುಬಳಕೆ ಮಾಡುವಂತದ್ದು ಬುದ್ಧಿವಂತಿಕೆ ಕೆಲಸ. ಇದನ್ನು ನಾವು ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೇವೆ. ಇದನ್ನು ಈಗ ಕೊಕ್ಕೋ ಪ್ರೂನಿಂಗ್ ಮಾಡ್ತೇವೆ, ಸಾಕಷ್ಟು ಕೊಕ್ಕೋದ ಗೆಲ್ಲುಗಳು ಎಲೆಗಳು ಸಿಗ್ತದೆ. ನಾವು ಅಡಿಕೆ ತೋಟದಲ್ಲಿ ಸೋಗೆ ಸಿಗ್ತದೆ, ಬೇರೆ ಬೇರೆ ತ್ಯಾಜ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಸಿಗ್ತದೆ. ತೆಂಗಿನ ಸಿಪ್ಪೆ, ಅಡಿಕೆ ಸಿಪ್ಪೆ ಸಿಗ್ತದೆ, ತೆಂಗಿನ ಸಿಪ್ಪೆ ಸಿಗ್ತದೆ. ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಮರುಬಳಕೆ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಅಡಿಕೆ ಸಿಪ್ಪೆಯನ್ನೇ ಒಂದು ಕಾಂಪೋಸ್ಟ್ ಮಾಡಿ 5,000 ಅಡಿಕೆ ಮರಗಳನ್ನು ನಾವು ಸಾಕ್ತಾ ಇದ್ದೇವೆ. ಕಳೆದ 13 ವರ್ಷಗಳಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇಂತಹ ತ್ಯಾಜ್ಯಗಳನ್ನು ಒಂದು ಸಣ್ಣ ಮೆಷಿನ್ ತೆಕೊಂಡು ಹುಡಿ ಮಾಡಿ ಅದನ್ನು ಚೆನ್ನಾಗಿ ಹುಡಿ ಮಾಡಿ ಅದಕ್ಕೆ ನಾವು ಸ್ಲರಿ ಸೇರಿಸಿ ಅದನ್ನು ಕಾಂಪೋಸ್ಟ್ ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಎರೆಗೊಬ್ಬರ ಕೂಡ ನಾವು ತಯಾರು ಮಾಡ್ತಾ ಇದ್ದೇವೆ. ಈ ರೀತಿ ನಮ್ಮಲ್ಲಿ ಯಾವುದೇ ಕೃಷಿಯಲ್ಲಿ ಮರುಬಳಕೆ ಮಾಡದೇ ಇರುವಂತಹ ವಸ್ತುಗಳು ಒಂದೇ ಒಂದು ಕೂಡ ಇಲ್ಲ. ಬೆಂಕಿ ಹಚ್ಚುವಂತಹ ಯಾವುದೇ ತ್ಯಾಜ್ಯ ನಮ್ಮಲ್ಲಿ ಇಲ್ಲ. 100%-ರಷ್ಟು ಕೃಷಿಯಲ್ಲಿ ತ್ಯಾಜ್ಯವನ್ನು ನಾವು ಕ್ಷೇತ್ರದಲ್ಲಿ ಕೂಡ ಮರುಬಳಕೆ ನಾವು ಮಾಡ್ತೇವೆ. ಇದರಿಂದಾಗಿ ನಮ್ಮ ಕೃಷಿ ತೋಟಗಳು ಸ್ವಚ್ಛವಾಗಿ ಉಳಿಯಲಿಕ್ಕೆ ನಮಗೆ ಸಹಕಾರಿಯಾಗಿದೆ. ನೀವು ಆವಾಗ ಮಾತನಾಡುವಾಗ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ, ಮಳೆ ನೀರು ಇಂಗುವ ಒಂದು ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಇವತ್ತು ಎದುರಿಸ್ತಾ ಇದೀವಿ ಅಂತ ಹೇಳಿ. ವಿಶೇಷವಾಗಿ ಎಲ್ಲೆಲ್ಲ ಪ್ಲಾಸ್ಟಿಕ್ನ ಒಂದು ದುರ್ಬಳಕೆ ಆಗ್ತಾ ಇದೆಯೋ ಅವು ಮಣ್ಣಿನೊಂದಿಗೆ ಸೇರಿ ಮಣ್ಣು ಕೂಡ ಮತ್ತು ನೀರು ಎರಡೂ ಕೂಡ ವಿಷಮಯ ಆಗ್ತಾ ಇದೆ, ಜೊತೆಗೆ ಇಂಗುವ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೈಗೊಳ್ಳಬಹುದು ಅಂತ? ಸರ್, ನಾನು ತುಂಬಾ ನಿದರ್ಶನ ಕೊಡ್ತೇನೆ ಇದಕ್ಕೆ. ತುಂಬಾ ಮಂದಿ ಹಳ್ಳಿಯ ಜನ ಈಗ ದೊಡ್ಡ ದೊಡ್ಡ ಗೋಣಿ ಚೀಲಗಳಲ್ಲಿ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ಗಳಲ್ಲಿ ಅವರ ತ್ಯಾಜ್ಯವನ್ನು ಮನೆಯ ತ್ಯಾಜ್ಯವನ್ನು ಕಟ್ಟಿ ನಮ್ಮ ಮಾರ್ಗದ ಬದಿಗೆ ತಂದು ಕಣಿಯಲ್ಲಿ ಬಿಸಾಡ್ತಾರೆ, ತೋಡಿನಲ್ಲಿ ಬಿಸಾಡ್ತಾರೆ. ಇದು ಎಷ್ಟು ಜೋರಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಇದು ಒಂದು ರೀತಿಯ ಕೆಟ್ಟ ಚಾಳಿ ಎಲ್ರಿಗೂ ಬಂದುಬಿಟ್ಟಿದೆ. ಇದು ಇದೇ ರೀತಿ ಮುಂದುವರಿದ್ರೆ ಬಹುಶಃ ನಮ್ಮ ಪೇಟೆಯ ಬದಿಗಳ ಚರಂಡಿಗಳು ಸಂಪೂರ್ಣವಾಗಿ ಮುಚ್ಚಿ ಮಳೆ ನೀರು ಹೋಗದೆ ಕೃತಕವಾದಂತಹ ನೆರೆ ಬರುವಂತಹ ಸಾಧ್ಯತೆಗಳು ನೆರೆ ಬರ್ತಾ ಇದೆ. ಈಗ ಮೊನ್ನೆ ಮಂಗಳೂರಿನ ಒಂದು ಘಟನೆ ನೋಡಿದ್ರೆ ಮತ್ತೆ ಬೇರೆ ಬೇರೆ ನಮ್ಮ ಗುರುವಾಯನ್ ಕೆರೆಯಲ್ಲಿ ನಮ್ಮ ಉಜಿರೆಯಲ್ಲಿ ಬೇರೆ ಬೇರೆ ಕಡೆ ನೋಡಿದ್ರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಎಲ್ಲಾ ಜನರು ಇವತ್ತು ಕಸವನ್ನು ವಿಲೇವರಿ ಅವರ ಮನೆಯಲ್ಲಿ ಮಾಡದೆ ಅದನ್ನು ಸರಿಯಾಗಿ ವಿಲೇವರಿ ಮಾಡದೆ ಎಲ್ಲವನ್ನು ಒಟ್ಟು ಮಾಡಿ ತಂದು ಇಲ್ಲಿ ತಂದು ಬಿಸಾಡ್ತಾರೆ. ಇದು ಬಹಳ ದೊಡ್ಡ ತಪ್ಪು. ನಾವು ಇಷ್ಟು ದೊಡ್ಡ ವಿದ್ಯಾವಂತರಾಗಿ ಪ್ರಜ್ಞಾವಂತರಾಗಿ ನಾವು ನಮಗೆ ಏನು ಮಾಡುವಂತಹ ಕರ್ತವ್ಯವಿದೆ, ನಮ್ಮಲ್ಲಿ ಹಕ್ಕು ಎಷ್ಟು ಇದೆ ಅದಕ್ಕೆ ನಮಗೆ ಕರ್ತವ್ಯ ಕೂಡ ಇದೆ, ಅದನ್ನು ಸರಿಯಾಗಿ ನಾವು ಮಾಡುವಂತದ್ದು ನಾವು ನಮ್ಮ ಜವಾಬ್ದಾರಿ. ಇದು ದಯವಿಟ್ಟು ಯಾರು ಮಾಡಬಾರದು. ಜೊತೆಗೆ ನಮ್ಮಿಂದ ಕೈಲಾದಷ್ಟು ನಾವು ಎಲ್ಲೆಲ್ಲ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿಯುವ ನೀರಿಗೆ ಒಂದು ಸರಿಯಾದಂತ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟು, ತ್ಯಾಜ್ಯಗಳನ್ನು ವಿಲೇವರಿ ಮಾಡಲಿಕ್ಕೆ ಸಾಧ್ಯ ಉಂಟು, ನಮ್ಮಿಂದ ಗಿಡ ನೆಡಲಿಕ್ಕೆ ಸಾಧ್ಯ ಎಷ್ಟುಂಟು, ನಮ್ಮಿಂದ ನೀರಿನ ರಕ್ಷಣೆಯನ್ನು ಮಾಡಲಿಕ್ಕೆ ಎಷ್ಟು ಸಾಧ್ಯ ಉಂಟು, ನಮ್ಮ ಪ್ರಜ್ಞಾವಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದಕ್ಕೆ ಖಂಡಿತವಾಗಿ ಕೈ ಜೋಡಿಸಬೇಕು. ಈ ನಿಟ್ಟಿನಲ್ಲಿ ನಮ್ಮ ಧರ್ಮಸ್ಥಳದಿಂದ ಪೂಜ್ಯ ಹೆಗ್ಗಡೆಯವರು ಅವರ ಇಡೀ ಪರಿವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಬಹಳ ಟೊಂಕ ಕಟ್ಟಿ ನಿಂತಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ಒಂದು ನಮ್ಮ ಜಿಲ್ಲೆ ಬಹಳಷ್ಟು ಸಮೃದ್ಧಿಯಾಗಿರಬೇಕು. ಅದು ಕೃಷಿ ಇರಬಹುದು, ವ್ಯವಹಾರದಲ್ಲಿರಬಹುದು, ವಾಣಿಜ್ಯ ಇರಬಹುದು, ಕೈಗಾರಿಕೆ ಇರಬಹುದು, ಎಲ್ಲವೂ ಬೆಳವಣಿಗೆ ಆಗ್ತಾ ಇದ್ದಾಗೆ ನಮ್ಮ ಪರಿಸರವೂ ಹಾಳಾಗದೆ ಚೆನ್ನಾಗಿರ್ಬೇಕಂತೇಳಿ ಪೂಜ್ಯರ ಬಹಳ ದೊಡ್ಡ ಕನಸು. ಅದಕ್ಕೆ ಬಹಳ ದೊಡ್ಡ ತಂಡ ಕಟ್ಟಿಕೊಂಡವರು ಇಡೀ ರಾಜ್ಯದಾದ್ಯಂತ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಹೇಮಾವತಿ ಹೆಗ್ಗಡೆ ಅವರು ಅದರಲ್ಲಿ ಕೈ ಜೋಡಿಸಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಟೀಮ್ ಅದರಲ್ಲಿ ಕೆಲಸ ಮಾಡ್ತಾ ಇದೆ. ನೀವು 10-15 ವರ್ಷದ ಮೊದಲು ಧರ್ಮಸ್ಥಳವನ್ನು ಗಮನಿಸಿದರೆ ಈಗ ಆದಂತಹ ಬದಲಾವಣೆ ಜನರು ನೋಡಬಹುದು ಎಷ್ಟು ಸ್ವಚ್ಛವಾಗಿದೆ ಅಂತೇಳಿ. ಇದಕ್ಕೆ ಕಾರಣ ನಮ್ಮ ಎಲ್ಲ ಜನರಿಗೆ ಅದರ ಸರಿಯಾದಂತಹ ಒಂದು ಅರಿವನ್ನು ಮೂಡಿಸಿದ್ದೇ ಇದಕ್ಕೆ ಪ್ರಮುಖ ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವೊಂದು ಪ್ರಮುಖವಾದಂತಹ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಿರಿ. ಮೊದಲೆಲ್ಲ ಈ ಪರಿಸರ ಮಾಲಿನ್ಯ ಅನ್ನುವಂಥದ್ದು ಅಥವಾ ನೀರಿನ ಮಾಲಿನ್ಯವಾಗುವುದು ಅಥವಾ ವಾತಾವರಣದ ಮಾಲಿನ್ಯ ಆಗುವುದು ಇದು ಕಾರ್ಖಾನೆಗಳಿಂದ ಮಾತ್ರ ನಡೀತಾ ಇತ್ತು ಅಂತ ಅವರಿಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ವಿ. ಆದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಅದರಲ್ಲಿ ಪಾಲುದಾರರು, ಹಾಗಾಗಿ ಅವರ ಒಂದು ಜವಾಬ್ದಾರಿಯನ್ನು ಅರಿತುಕೊಂಡು ಅವರು ನಡವಳಿಕೆಯನ್ನು ತೋರಿಸಿದ್ರೆ ಮಾತ್ರ ಈ ಪರಿಸರ ಮಾಲಿನ್ಯವನ್ನು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಮಾಡಬಹುದು ಅಂತ ನನಗನ್ಸ್ತದೆ. ಬಹಳ ದೊಡ್ಡ ವಿಷಯ ಸರ್. ಯಾಕೆಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ನದಿಗೆ ಹೋಗಿ ಎಂಡೋಸಲ್ಫನ್ ಹಾಕಿ ಮೀನು ಹಿಡಿತಾರೆ ಅಂತ ಹೇಳಿದ್ರೆ ಅದರಿಂದ ದೊಡ್ಡ ದುರಂತ ನನಗೆ ಬೇರೆ ಕಾಣ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ಒಂದು ಸಣ್ಣ ಘಟನೆ ನಾನು ಹೇಳಿದ್ದೇನೆ. ನಮ್ಮ ಬಚ್ಚಲಕೊಟ್ಟಿಗೆ ನಮ್ಮಲ್ಲಿ ನಮ್ಮ ಮನೆಯಿಂದ ಆರಂಭ ಆಗಬೇಕು. ನಮ್ಮಲ್ಲಿಯೇ ಸಾಕಷ್ಟು ಮಲಿನ ನೀರು ಸಿಗ್ತದೆ, ಬಚ್ಚಲಕೊಟ್ಟಿಗೆ ನೀರು ಸಿಗ್ತದೆ, ಬಟ್ಟೆ ಒಗೆಯುವಲ್ಲಿ ಸಿಗ್ತದೆ. ಇದನ್ನೆಲ್ಲ ನಾವು ಕೃಷಿಗೆ ನೇರವಾಗಿ ಉಪಯೋಗ ಮಾಡಲಿಕ್ಕೆ ಆಗ್ತದೆ. ತುಂಬಾ ಮಂದಿ ಬಹಳ ಜನ ಇದ್ದಾರೆ, ಅದರ ಬಸಳೆ ಮಾಡ್ತಾರೆ, ತೆಂಗಿನ ಗಿಡ ಮಾಡ್ತಾರೆ, ತೊಂಡೆಕಾಯಿ ಮಾಡ್ತಾರೆ, ಬೇರೆ ಬೇರೆ ತರಕಾರಿ ಮಾಡ್ತಾರೆ, ಹುಲ್ಲು ಬೆಳೆಸ್ತಾರೆ. ಆದರೆ ಬಹಳಷ್ಟು ಜನ ಚರಂಡಿಗೆ ಬಿಡ್ತಾರೆ. ಬೇರೆ ಬೇರೆ ಅವರಲ್ಲಿ ಇರುವಂತಹ ಸಣ್ಣ ಸಣ್ಣ ಕೈಗಾರಿಕೆಗಳ ಹಳ್ಳಿಯಲ್ಲಿ ಈಗ ಆರಂಭ ಆಗಿದೆ. ಅವರೆಲ್ಲ ನೇರವಾಗಿ ಚರಂಡಿಗೆ ಬಿಟ್ಟು ಅದು ಚರಂಡಿಯಿಂದ ತೋಡಿಗೆ ಹೋಗಿ ದೊಡ್ಡ ತೋಡಿಗೆ ಹೋಗಿ ಅಲ್ಲಿಂದ ನದಿಗೆ ಹೋಗ್ತದೆ. ಈ ರೀತಿಯ ಮಾಲಿನ್ಯ ಕೂಡ ಆಗ್ತಾ ಇದೆ. ಜೊತೆಗೆ ನಾನು ಹಾಗೆ ಹೇಳಿದಾಗೆ ಎಲ್ಲ ನಮ್ಮ ಮನೆಯ ತ್ಯಾಜ್ಯಗಳು ಏನಿದೆ, ಲಕ್ಷಾಂತರ ಮನೆಯ ತ್ಯಾಜ್ಯಗಳನ್ನು ನಾವು ಈ ಚರಂಡಿ ತೋಡಿಗೆ ಬಿಸಾಡಿ ಅದನ್ನೆಲ್ಲ ನದಿಗೆ ಕಳಿಸ್ತಾ ಇದ್ದೇವೆ. ಇದರಿಂದಾಗಿ ಹೂಳು ತುಂಬಿ ಕೃತಕವಾದಂತಹ ನೆರೆಗಳು ನದಿಯಲ್ಲಿ ಕೂಡ ಆರಂಭ ಆಗಿದೆ. ನಾನು ಹೇಳುದು ಇಷ್ಟೇ, ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ನಮ್ಮ ಗ್ರಾಮದ ಎಲ್ಲ ಒಂದು ಜನರಿಗೆ ನನ್ನ ಎಲ್ಲ ಜನರಿಗೆ ಹೇಳುವುದು ಇಷ್ಟೇ ಏನಂತ ಹೇಳಿದ್ರೆ, ನಾವು ನಮ್ಮ ಮನೆಯಿಂದ ನಮ್ಮ ಒಂದು ವ್ಯವಸ್ಥೆಯನ್ನು ನಮ್ಮ ಮಕ್ಕಳಿಗೆ ನಮ್ಮ ಎಲ್ಲ ನಮ್ಮ ಮನೆಯ ಸದಸ್ಯರಿಗೆ ನಾವು ಅರಿವನ್ನು ಸರಿಯಾದ ಜ್ಞಾನವನ್ನು ಮೂಡಿಸಿದ್ರೆ ಬಹುಶಃ ಎಲ್ಲಾ ಕಡೆ ಈ ರೀತಿಯ ಒಂದು ಜ್ಞಾನ ನಾವು ಪಸರಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಬದುಕಲಿಕ್ಕೆ ಸ್ವಲ್ಪ ಉಸಿರು ಬಿಡಲಿಕ್ಕೆ ಸಾಧ್ಯ ಆಗಬಹುದು. ಇಲ್ಲ ಅಂತಾದ್ರೆ ಇದೇ ರೀತಿಯ ಒಂದು ತಾಪಮಾನ ಬಿಸಿ ಏರ್ತಾ ಹೋದ್ರೆ ನಾವು ಖಂಡಿತವಾಗಿಯೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಜೀವಿಸುವುದೇ ಒಂದು ನಮ್ಮನೆಯ ಕಷ್ಟ ಅಂತ ನನ್ನ ಅಭಿಪ್ರಾಯ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಬಹುಶಃ ಈ ಪ್ಲಾಸ್ಟಿಕ್ನ ಬಗ್ಗೆ ನಾವು ಪ್ರಸ್ತಾಪ ಮಾಡುವಾಗಲೆಲ್ಲ ಹೇಳುವಂತಹದ್ದು 3R ಅಂತ ಹೇಳ್ತೀವಿ, ಬಹುಶಃ ರೆಡ್ಯೂಸ್, ರೀಸೈಕಲ್ ಮತ್ತು ರೀಯೂಸ್ ಅಂತ ಹೇಳಿ. ಹಾಗಾಗಿ ಈ ಪ್ಲಾಸ್ಟಿಕ್ ಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಹೇಗೆ ಕಂಡುಕೊಳ್ಬಹುದು? ಹಿಂದಿನ ಕಾಲದಲ್ಲಿ ನಮ್ಮ ತಂದೆಯವರ ಜೊತೆ ನಾನು ಅಂಗಡಿಗೆ ಹೋಗ್ತಾ ಇದ್ದೆ. ಆವಾಗ ನಾವು ಅಂಗಡಿಗೆ ಹೋಗಬೇಕಾದ್ರೆ ಒಂದು ಚೀಲ ಕೈ ಚೀಲ ಇಟ್ಕೊಂಡು ಹೋಗ್ಲೇಬೇಕು. ತಂಗಿಸ್ಟೀಲ ಇತ್ತು, ಬಟ್ಟೆಯ ಚೀಲ ಇತ್ತು. ಈಗ ಹಾಗೆ ಇಲ್ಲ. ಈಗ ಎಷ್ಟೇ ಮನೆಯಲ್ಲಿ ಚೀಲ ಇದ್ರು ಕೂಡ ನಾವು ಖಾಲಿ ಕೈಯಲ್ಲಿ ಮಾರ್ಕೆಟ್ಗೆ ಹೋಗ್ತೇವೆ, ತರಕಾರಿ ಅಂಗಡಿಗೆ ಹೋಗ್ತೇವೆ, ಎಲ್ಲದಕ್ಕೂ ಹೋಗ್ತೇವೆ. ಬಹುಶಃ ಅದಕ್ಕೆ ನಾವು ಇಲ್ಲಿ ಶ್ರೀ ಕ್ಷೇತ್ರದಲ್ಲಿ ಈ ಹಣ್ಣು ಕಾಯಿ ಮತ್ತೆ ಪ್ರಸಾದಗಳನ್ನು ಕೊಡ್ಲಿಕ್ಕೆ ಮೊದಲು ನಾವು ಪ್ಲಾಸ್ಟಿಕ್ ಉಪಯೋಗ ಮಾಡ್ತಾ ಇದ್ದೇವೆ. ನಾವು ಇಲ್ಲಿ ಈಗ ಬಟ್ಟೆಯ ಚೀಲಗಳನ್ನು ನಾವು ಕೊಡ್ಲಿಕ್ಕೆ ಆರಂಭ ಮಾಡಿದ್ದೇವೆ. ಅದನ್ನು ಕೂಡ ಪೂಜ್ಯರು ಅದನ್ನು ಅಳವಡಿಸಿದ್ದಾರೆ. ನಮ್ಮ ಸಾಮಾನ್ಯ ಅಂಗಡಿಗಳಲ್ಲಿ ತರಕಾರಿ ಮಾರ್ಕೆಟ್, ಮೀನು ಮಾರ್ಕೆಟ್ ಎಲ್ಲಾ ಕಡೆ ಬಹುಶಃ ಸ್ವಲ್ಪ ಬದಲಾವಣೆ ತರಬಹುದು. ನಾವು ಯಾರು ಸಾಮಾನ್ಯರಿದ್ದೇವೋ ನಾವು ಹೋಗುವಾಗ ನಾವು ಕೈಚೀಲಗಳನ್ನು ಹಿಡ್ಕೊಂಡು ಹೋದ್ರೆ ನಮ್ಮ ಕಾರ್ನಲ್ಲಿಯ ಅಥವಾ ನಮ್ಮ ಬೈಕ್ನಲ್ಲಿಯ ಕೈಚೀಲಗಳನ್ನು ಹಿಡ್ಕೊಂಡು ಹೋದ್ರೆ ಒಂದು ಅರ್ಧಕ್ಕರ್ಧ ಪ್ಲಾಸ್ಟಿಕ್ ಕಡಿಮೆ ಮಾಡಬಹುದು. ಈಗ ನಾವು ಒಂದೊಂದಕ್ಕೆ ಒಂದೊಂದು ಪ್ಲಾಸ್ಟಿಕ್ ಅನ್ನು ಹಿಡ್ಕೊಂಡು ಬರ್ತೇವೆ, ಅದು ಖಂಡಿತ ಸರಿಯಲ್ಲ. ನಮ್ಮ ಒಂದೇ ಚೀಲದಲ್ಲಿ ತುಂಬಾ ತರಲಿಕ್ಕೆ ಆಗ್ತದೆ, ಬೇರೆ ಬೇರೆ ತರಲಿಕ್ಕೆ ಆಗ್ತದೆ. ನಮ್ಮ ಕಾರ್ನಲ್ಲಿ ಪ್ಲಾಸ್ಟಿಕ್ ಇಲ್ಲದೆ ಎಷ್ಟೋ ಸಾರಿ ತರಲಿಕ್ಕೆ ಕಾರು ಖಾಲಿ ಇರ್ತದೆ, ಆದರೂ ಕೂಡ ನಾವು 4-5 ಪ್ಲಾಸ್ಟಿಕ್ ನಲ್ಲಿ ತಗೊಂಡು ಬರ್ತೇವೆ. ಇದು ಖಂಡಿತ ಸರಿಯಲ್ಲ. ನಮಗೆ ನಾವೇ ಇದರಲ್ಲಿ ನಾವು ಉದ್ದಾರ ಆಗಬೇಕಷ್ಟೇ ಹೊರತು ಇನ್ನು ಯಾರೋ ಹೇಳಿ ಇದು ಉದ್ದಾರ ಆಗುವಂತದ್ದು ಖಂಡಿತ ಅಲ್ಲ, ಇದು ಆಗುದಿಲ್ಲ. ಅದರಿಂದಾಗಿ ಪ್ಲಾಸ್ಟಿಕ್ ವಿಷಯದಲ್ಲಿ ಸರ್ಕಾರ, ಪಂಚಾಯತ್ಗಳು ಸರಿಯಾದ ಒಂದು ತೀರ್ಮಾನವನ್ನು ತಗೊಳ್ಳದೇ ಇದ್ರೆ ಇದು ಇನ್ನೂ ಕೂಡ ಮುಂದೆ ಹೋಗಿ ಅನಾಹುತ ಬಹಳ ದೊಡ್ಡದಾಗ್ತದೆ. ಸಾಮಾನ್ಯವಾಗಿ ಹೇಳೋದಿದೆ, ಒಂದು ಬೆರಳನ್ನು ಇನ್ನೊಬ್ಬರಿಗೆ ತೋರಿಸುವಾಗ ಉಳಿದ 4 ಬೆರಳು ನಮ್ಮನ್ನೇ ನೋಡ್ತಾ ಇರ್ತದೆ. ಬಹುಶಃ ಈ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಈ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಈ ಮಾತನ್ನು ಅನ್ವಯಿಸಬಹುದು ಅಂತ ಕಾಣ್ತದೆ. ಪರಿಸರ ಮತ್ತು ಸ್ವಚ್ಛತೆ ಇದು ಒಂದಕ್ಕೊಂದು ಬಹಳ, ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಏನಂತ ಹೇಳಿದ್ರೆ, ನಾವು ಕ್ಷೇತ್ರದಲ್ಲಿ ನೀವು ನೋಡಿ ಸರ್, ಎಲ್ಲಿ ನೋಡಿದ್ರೂ ಮರ ಇದೆ, ಎಲ್ಲಿ ನೋಡಿದ್ರೂ ಗಿಡ ಇದೆ. ಇಂತಹ ಒಂದು ಕೆಲಸಗಳು 10-6 ಸಂಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇವೆ. ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ, ಶಾಲೆಯವರು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಿ ಸೋಲುವುದು ಅಂತ ಹೇಳಿದ್ರೆ, ನಾವು ಗಿಡಗಳನ್ನು ನೆಡ್ತೇವೆ ಹೊರತು ಅದನ್ನು ಪೋಷಣೆ ಮಾಡುವಂತ ಕಾರ್ಯಕ್ಕೆ ನಾವು ಹೆಚ್ಚು ಗಮನ ಕೊಡ್ತಾ ಇಲ್ಲ. ಯಾವಾಗ ಒಂದು ಗಿಡ ನೆಟ್ಟು ಸರಿಯಾಗಿ 3 ವರ್ಷದ ಪೋಷಣೆ ಮಾಡಿ ಅದು ಒಂದು ಸಶಕ್ತ ಆಗುವಲ್ಲಿವರೆಗೆ ನಾವು ಕಾಪಾಡ್ತೇವ, ಆವಾಗ ನಾವು ಒಂದು ಗಿಡವನ್ನು ಸಾಕಿದ ಹಾಗೆ ಆಗ್ತದೆ. ಇಲ್ಲದೆ ಹೋದ್ರೆ ಬರೇ ನೆಡುವಂತ ಒಂದು ಪ್ರಕ್ರಿಯೆ ಖಂಡಿತವಾಗಿಯೂ ಯಾವತ್ತೂ ಕೂಡ ಯಶಸ್ಸು ಆಗಲಿಲ್ಲ. ಮತ್ತೆ ನಾವು ಎಲ್ಲಿ ಗಿಡ ನೆಡುವುದಿದ್ರೂ ಕೂಡ ಇವತ್ತು ನೆಟ್ಟು 1-2 ವರ್ಷ ಆಗುವಾಗ ಅದು ಕಡಿಯುವಂತ ಜಾಗದಲ್ಲಿ ಇರುವುದಾದ್ರೆ ನಾವು ನೆಡುವಂತ ಅವಶ್ಯಕತೆ ಇಲ್ಲ. ನಾವು ನೆಟ್ಟಿದ್ದೇವೆ, ಇಷ್ಟು ಲಕ್ಷಗಟ್ಟಲೆ ನೆಟ್ಟಿದ್ದೇವೆ ಅಂತ ಆಗ್ತದೆ ಹೊರತು ಅದು ಪ್ರಯೋಜನ ಇಲ್ಲ. ನಾವು ಗಿಡಗಳನ್ನು ನೆಡುವಾಗ ಕೂಡ ನಾವು ಪ್ರಶಸ್ತವಾದಂತ ಜಾಗವನ್ನು ಆಯ್ಕೆ ಮಾಡಿಕೊಳ್ಬೇಕು, ಜೊತೆಗೆ 3 ವರ್ಷ ಸಾಕುವಂತ ಒಂದು ಜವಾಬ್ದಾರಿಯನ್ನು ಕೂಡ ನಾವು ತಗೊಳ್ಬೇಕು, ಮತ್ತೆ ಅದರ ಬಗ್ಗೆ ಪ್ರೀತಿ ಬೇಕು. ನನಗೆ ಕ್ಷೇತ್ರದಲ್ಲಿ ಒಂದು ಸಮಾಧಾನ ಇದೆ, ಏನಂತ ಹೇಳಿದ್ರೆ ಮಾತೃಶ್ರೀ ಅವರು ಬಹಳ ಒಂದು ಪ್ರತಿಯೊಂದು ಮರದ ಬಗ್ಗೆ ಅತ್ಯಂತ ಪ್ರೇಮ, ಅವರಿಗೆ ಪ್ರೀತಿ ಇದೆ. ಅವರು ಒಂದೊಂದು ಗಿಡದ ಬಗ್ಗೆ ಅದನ್ನು ಪ್ರೀತಿ ಮಾಡ್ತಾರೆ. ನಾವು ಅವರ ಮಾರ್ಗದರ್ಶನದಲ್ಲಿ ಒಂದೊಂದು ಗಿಡ ನೆಡುವ ಜಾಗವನ್ನು ಗುರುತಿಸಿ ಕೂಡ ಗಿಡ ನೆಟ್ಟಿದ್ದೇವೆ. ಆ ಗಿಡಗಳು ಲಕ್ಷಾಂತರ ಜನ ನಮ್ಮ ಭಕ್ತಾದಿಗಳಿಗೆ ನೆರಳು ಕೊಡುವಾಗ ನಮಗೆ ಆಗುವಂತ ಸಂತೋಷವೇ ಬೇರೆ. ಈಗ ಒಂದು ಹೊಸ ವಿಷಯ ಬಂದಿದೆ, ಏನಂತ ಹೇಳಿದ್ರೆ ಯಾರದೇ ಮನೆಯ ಪಕ್ಕದಲ್ಲಿ ಒಂದು ಮರ ಇದ್ರೂ ಕೂಡ ಅದು ನಮ್ಮ ಮಾಡಿಗೆ ಬೀಳ್ತದೆ, ಕಡೀರಿ ಅಂತ ಹೇಳಿ. ಅದು ನಮ್ಮ ಕರೆಂಟ್ ಲೈನ್ಗೆ ಬೀಳ್ತದೆ, ಕಡೀರಿ. ಅದು ನಮ್ಮ ಮಾರ್ಗಕ್ಕೆ ಬೀಳ್ತದೆ, ಕಡೀರಿ. ಇದು ಹೊಸ ಟ್ರೆಂಡ್. ಈಗ ಕೇರಳದಲ್ಲಿ ನೋಡ್ಬೇಕು ಸರ್, ಕೇರಳದಲ್ಲಿ ಒಂದು ಮನೆ ಇದ್ರೆ ಅದರ ಸುತ್ತಮುತ್ತ 10-6 ಮರಗಳಿರ್ತದೆ. ನಾನು ಶಬರಿಮಲೆಗೆ ಹೋಗುವಾಗ ನೋಡಿದ್ದೇನೆ, 10-6 ಮರಗಳು. ಅವರು ಯಾವತ್ತು ಕೂಡ ಅವರ ಮನೆ ಚಂದ ಕಾಣಬೇಕು, ಚಂದ ಕಟ್ಟಿರ್ತಾರೆ, ಆದ್ರೆ ಅದು ಎಲ್ರಿಗೆ ಬಹಳ ಚಂದ ಕಾಣ್ಬೇಕಂತ ಇರುವುದಿಲ್ಲ. ಅವರ ಮನೆಯ ಸುತ್ತ ಬಹಳ ತಂಪು ಕಾಪಾಡಿಕೊಳ್ತಾರೆ, ಬಹಳ ಮರಗಳಿಗೆ ಗಿಡಗಳಿವೆ. ನಮ್ಮಲ್ಲಿ ಹಾಗೆಲ್ಲ ಎಲ್ಲ ಮನೆ ಎದುರುಗಡೆ ಮರ ತೆಗೆದು ಮನೆ ಕಾಣ್ಬೇಕಂತ ಹೇಳಿ ಬಹಳ ದೊಡ್ಡ ಒಂದು ಕಾನ್ಸೆಪ್ಟ್. ಈಗ ನಾನು ಹೇಳುವುದು ಇಷ್ಟೇ, ಎಲ್ಲರೂ ಆ ಒಂದು ಇದನ್ನು ಇದು ಬಿಡಬೇಕು. ಏನಾಗುದಿಲ್ಲ, ಈ ಮೊದಲು ಕೂಡ ಸಾಕಷ್ಟು ಗಾಳಿ ಬಂದಿದೆ, ಈಗಲೂ ಬರ್ತಾ ಇದೆ, ಮುಂದಕ್ಕೂ ಬರ್ತದೆ. ಆದ್ರೆ ಅದನ್ನು ಕರೆಂಟ್ ಲೈನ್ಗೆ ಬೀಳ್ತದೆ, ಮಾರ್ಗಕ್ಕೆ ಬೀಳ್ತದೆ, ನಮ್ಮ ಮನೆಗೆ ಬೀಳ್ತದೆ, ಹೆದರುವಂತ ಅವಶ್ಯಕತೆ ಇಲ್ಲ. ಅಂತದಿದ್ರೆ ಸ್ವಲ್ಪ ಅದನ್ನು ಟಾಪ್ ಹೊಡಿಸ್ರಿ, ಇಡೀ ಮರ ತೆಗೆಯುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮರದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ನಾಳೆ ಏನಾದ್ರೂ ಇದನ್ನು ಬೆಳೆಸದೆ ಹೋದ್ರೆ ಅವರು ಜೀವನ ಮಾಡುವಂತಹ ಪರಿಸ್ಥಿತಿಯೇ ಇಲ್ಲ ಅಂತ ನಿರ್ಮಾಣ ಈ ವಾತಾವರಣದಲ್ಲಿ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ. ಈ ಪರಿಸರ ಸಂರಕ್ಷಣೆ ಮಾಡುವಂತಹದ್ದು ಮತ್ತು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತಹದ್ದು ಇದು ಯಾರೋ ಒಬ್ಬರಿಗೆ ಅನುಕೂಲ ಆಗಲಿ ಅಂತ ಅಲ್ಲ, ಬಹುಶಃ ನಮ್ಮ ಅಥವಾ ನಮ್ಮ ಮುಂದಿನ ಒಂದು ಜನಾಂಗದ ಅಳಿವು ಉಳಿವಿನ ಪ್ರಶ್ನೆ ಅಂತ ಕಾಣುತ್ತದೆ. ಇದನ್ನು ಅನುಷ್ಠಾನ ಮಾಡದೇ ಹೋದ್ರೆ ಮುಂದಿನ ಜನಾಂಗವೇ ಇರದೇ ಹೋಗುವಂತಹ ಒಂದು ಸಂದರ್ಭವೂ ಕೂಡ ಬರಬಹುದು. ಅಂತಹ ಸಂದರ್ಭ ಬಾರದೇ ಇರಲಿ, ಅದಕ್ಕೆ ನಾವು ಇವತ್ತು ಕಾರ್ಯಗತ ಮಾಡೋಣ ಎನ್ನುವಂತಹ ಒಂದು ಮಾತಿನೊಂದಿಗೆ ನಮ್ಮ ಮಾತುಕತೆ ಮುಗಿಸೋಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆಯ ಕುರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೃಷಿ ವಿಭಾಗದ ವ್ಯವಸ್ಥಾಪಕರಾದ ಬಿ ಬಾಲಕೃಷ್ಣ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕೇಳುಗರೆ, ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಹುಟ್ಟು ಖಚಿತ, ಸಾವು ನಿಶ್ಚಿತ, ಆದರೆ ಆತ್ಮಹತ್ಯೆ ಮಹಾಪಾಪ. ಖಿನ್ನತೆ, ಒಂಟಿತನ, ವ್ಯಾಪಾರದಲ್ಲಿ ನಷ್ಟ, ಪ್ರೇಮ ವಿಫಲತೆ, ಮಾದಕ ವಸ್ತುಗಳ ದುರ್ಬಳಕೆ, ಕೌಟುಂಬಿಕ ಕಲಹ ಮತ್ತು ಆರ್ಥಿಕ ಮುಗ್ಗಟ್ಟು, ಸಮಸ್ಯೆ ಯಾವುದೇ ಇರಲಿ, ಆತ್ಮಹತ್ಯೆಯೊಂದೇ ಪರಿಹಾರವಲ್ಲ. ಆಪ್ತರ ಜೊತೆಯಲ್ಲಿ ಸಮಸ್ಯೆಗಳನ್ನು ಮನಬಿಚ್ಚಿ ಚರ್ಚಿಸಿ ಇಲ್ಲವೇ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರನ್ನ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 08242929315381. ಸೆಪ್ಟೆಂಬರ್ 10 ಅಂತಾರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವ ದಿನದ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ಇವರ ಪ್ರಕಟಣೆ. ಜೈ ಕಿಸಾನ್ ಬೆಳೆ ಸಮೀಕ್ಷೆ ಉತ್ಸವ 2021. ಸ್ವಾಭಿಮಾನಿ ರೈತರಿಗೊಂದು ಸುವರ್ಣಾವಕಾಶ. ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಮೂಲಕ ದಾಖಲಿಸುವ ಯೋಜನೆ ಆರಂಭಗೊಂಡಿದೆ. ಬೆಳೆ ವಿಮೆ ಪರಿಹಾರ, ಬೆಳೆ ಹಾನಿ ಪರಿಹಾರ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಮತ್ತು ಆರ್ಟಿಸಿಯಲ್ಲಿ ಬೆಳೆಯ ವಿವರವನ್ನು ದಾಖಲಿಸಲು ಉಪಯುಕ್ತವಾದ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ರೈತರು ನೇರವಾಗಿ ಇಲ್ಲವೇ ಕುಟುಂಬದ ಸದಸ್ಯರು ಅಥವಾ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ತಮ್ಮ ಮೊಬೈಲ್ ಸಂಖ್ಯೆಗೆ ಒಟಿಪಿ ಪಡೆಯುವ ಮೂಲಕ ವಿವರವನ್ನು ಅಪ್ಲೋಡ್ ಮಾಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ತೋಟಗಾರಿಕೆ, ಕಂದಾಯ ಮತ್ತು ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715ಕ್ಕೆ ಕರೆ ಮಾಡಿ. ಪ್ರಕಟಣೆ, ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ ಜಿಲ್ಲೆ. ಕೇಳ್ರಪ್ಪ ಕೇಳ್ರಿ, ಯಾರ್ದಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ರೈತ ಬಂಧುಗಳೇ, ಕಿಸಾನ್ ವಾಣಿಯಲ್ಲಿ ಇದೀಗ ಆರೋಗ್ಯ ಮಾಹಿತಿ. ಕೇಳುಗರಿ, ವೃದ್ಧಾಪ್ಯವನ್ನ ಆರೋಗ್ಯಕರವಾಗಿ ಕಳೆಯುವುದು ಹೇಗೆ ಎನ್ನುವಂತಹದ್ದು ಪ್ರಶ್ನೆ. ನಮಗೆ ಗೊತ್ತಿರುವ ಹಾಗೆ ವಯಸ್ಸಾದ ಹಾಗೆ ದೇಹವನ್ನು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಹೋಗ್ತವೆ. ಕಣ್ಣಿನ ಪೊರೆ, ಕಣ್ಣುಗಳಲ್ಲಿನ ಅಧಿಕ ಒತ್ತಡ ಅಥವಾ ಗ್ಲಕೋಮಾ, ಕಿವಿಗಳ ಕಾರ್ಯಕ್ಷಮತೆಯಲ್ಲಿ ಕ್ಷೀಣವಾಗುವುದು, ಮೂಳೆಗಳು ಮೆತ್ತಗಾಗುವುದು, ಶ್ವಾಸಕೋಶಗಳ ಹಿಗ್ಗುವ ಪ್ರಕ್ರಿಯೆಯಲ್ಲಿ ಕ್ಷೀಣವಾಗುವುದು, ಪಂಚೇಂದ್ರಿಯಗಳ ಕಾರ್ಯಕ್ಷಮತೆಯಲ್ಲಿ ಕುಗ್ಗುವಿಕೆ, ಈ ಎಲ್ಲ ಸಮಸ್ಯೆಗಳು ದೇಹವನ್ನು ಆವರಿಸಿದರೆ ಒಂಟಿತನ, ದುಗುಡ, ಆತಂಕ, ಖಿನ್ನತೆ, ಈ ಎಲ್ಲ ಸಮಸ್ಯೆಗಳು ವ್ಯಕ್ತಿಯ ಮಾನಸಿಕ ತುಮ್ಮಲಗಳಿಗೂ ಕಾರಣವಾಗ್ತವೆ. ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳು ಅಂತಂದರೆ ರಕ್ತನಾಳಗಳ ಒಳಪದರಗಳಲ್ಲಿ ಕೊಬ್ಬು ಶೇಖರವಾಗ್ತಾ ಹೋಗ್ತದೆ. ದೇಹಕ್ಕೆ ವಯಸ್ಸಾದ ಹಾಗೆ ಶರೀರದ ವಿವಿಧ ಅಂಗಾಂಗಗಳ ರಕ್ತನಾಳಗಳ ಒಳಪದರಗಳಲ್ಲಿ ಕೊಬ್ಬು ಶೇಖರವಾಗಿ ಅದರ ಮೇಲೆ ಕ್ಯಾಲ್ಸಿಯಂ ಅಂಶವೂ ಸೇರಿ ರಕ್ತ ಪರಿಚಲನೆಯಲ್ಲಿ ತಡೆ ಉಂಟಾಗ್ತದೆ. ಇದು ಅಂಗಾಂಗಗಳ, ಮುಖ್ಯವಾಗಿ ಹೃದಯದ ರಕ್ತ ಪೂರೈಕೆಯಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. ವಯಸ್ಸಾಗುವಿಕೆಯ ಜೊತೆಯಲ್ಲಿ ಅನುವಂಶೀಯತೆ, ಅಧಿಕ ರಕ್ತದೊತ್ತಡ, ಬೊಜ್ಜು, ರಕ್ತದಲ್ಲಿನ ಅಧಿಕ ಕೊಬ್ಬಿನ ಅಂಶ, ಮಾನಸಿಕ ಒತ್ತಡ ಇನ್ನಿತರ ಅಂಶಗಳು ಈ ಸಮಸ್ಯೆಗೆ ಕಾರಣ ಆಗಬಹುದು. ರಕ್ತದಲ್ಲಿನ ಕೊಬ್ಬಿನ ಅಂಶದ ನಿಯಂತ್ರಣ ಹಾಗೂ ಸರಿಯಾದ ದೇಹದ ತೂಕವನ್ನು ಕಾಪಾಡಿಕೊಳ್ಳುವುದರಿಂದ ಈ ಸಮಸ್ಯೆಯ ಅಪಾಯವನ್ನು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಇನ್ನು ವಯಸ್ಸಾದ ಹಾಗೆ ಕೆಲವೊಂದು ರೀತಿಯ ಕ್ಯಾನ್ಸರ್ ಕೂಡ ಬಾಧಿಸಬಹುದು. ವಿಶೇಷವಾಗಿ ಮಹಿಳೆಯರಲ್ಲಿ ಗರ್ಭಕೊರಳಿನ ಕ್ಯಾನ್ಸರ್, ಗರ್ಭಾಶಯದ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್, ಹಾಗೆ ಪುರುಷರಲ್ಲಿ ಪ್ರಾಸ್ಟೇಟ್ ಗ್ರಂಥಿಯ ಕ್ಯಾನ್ಸರ್ ಇವು ಕೂಡ ಕಾಣಿಸಿಕೊಳ್ಳಬಹುದು. ನಿಯಮಿತವಾದ ತಪಾಸಣೆಯಿಂದ ಆರಂಭಿಕ ಹಂತಗಳಲ್ಲಿ ಇವುಗಳನ್ನು ಪತ್ತೆ ಹಚ್ಚುವಂಥದ್ದು ಸುಲಭ ಹಾಗೂ ಚಿಕಿತ್ಸೆಯನ್ನು ಪಡೆಯಬಹುದು. ಹಾಗೆಯೇ ವಯಸ್ಸಾದ ಹಾಗೆ ಶರೀರದ ಕ್ಯಾಲ್ಸಿಯಂನ ಅಂಶವು ಕಡಿಮೆಯಾಗಿ ದೇಹದ ಮೂಳೆಗಳು ಮೆತ್ತಗಾಗ್ತಾ ಹೋಗ್ತವೆ. ಅಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಏಟಾದರೂ ಕೂಡ ಹಿರಿಯರು ಮೂಳೆ ಮುರಿತಕ್ಕೆ ಒಳಗಾಗುವಂತಹ ಸಂಭವ ಹೆಚ್ಚಿರುತ್ತದೆ. ಹಾಗಾಗಿಯೇ ಹೆಚ್ಚಿನ ಬಾರಿ ಹಿರಿಯರು ಮನೆಯ ಒಳಗಡೆ ಇದ್ದು ಪೆಟ್ಟು ಮಾಡಿಕೊಳ್ಳುವ ಅಥವಾ ಅಪಘಾತಗಳಿಗೆ ತುತ್ತಾಗುವ ಸಂದರ್ಭಗಳು ಹೆಚ್ಚಾಗ್ತದೆ. ಹಿರಿಯರು ಮನೆಯ ಒಳಗೂ ಹೊರಗೂ ನಡೆದಾಡುವಾಗ ಎಚ್ಚರಿಕೆಯಿಂದ ಹೆಜ್ಜೆ ಇರಿಸುವುದರಿಂದ ಇಂತಹ ಅಪಾಯಗಳನ್ನು ತಡೆಗಟ್ಟಬಹುದು. ಜೊತೆಗೆ ಊರುಗೋಲನ್ನು ಉಪಯೋಗಿಸುವಂತಹದ್ದು ಕೂಡ ಸಹಾಯಕವಾಗಬಹುದು. ಮಧುಮೇಹ ಇನ್ನೊಂದು ಪ್ರಮುಖವಾದಂತಹ ಸಮಸ್ಯೆ. ಸಾಮಾನ್ಯವಾಗಿ 50 ನಂತರ ಕಾಣಿಸಿಕೊಳ್ಳುವ ಮಧುಮೇಹದ ಬಗ್ಗೆ ಹಿರಿಯರು ಎಚ್ಚರದಿಂದಿರಬೇಕು. ಮಧುಮೇಹ ಒಂದು ಬಗೆಯ ನಿಶ್ಶಬ್ದ ಕಾಯಿಲೆ ಅಂತ ಹೇಳಬಹುದು. ಸದ್ದಿಲ್ಲದೆ ದೇಹದ ಎಲ್ಲ ಮುಖ್ಯ ಅಂಗಾಂಗ ವ್ಯವಸ್ಥೆಗಳ ಮೇಲೆ ತನ್ನ ಸಂಭವನೀಯ ದುಷ್ಪರಿಣಾಮಗಳನ್ನು ಬೀರ್ತಾ ಹೋಗ್ತವೆ. ಹಾಗಾಗಿ ಮಧುಮೇಹ ಪತ್ತೆಯಾದ ಬಳಿಕ ಅದನ್ನು ಸರಿಯಾದ ಚಿಕಿತ್ಸೆಯ ಮೂಲಕ ನಿಯಂತ್ರಣದಲ್ಲಿ ಇಡುವಂತಹದ್ದು ಕೂಡ ಮುಖ್ಯವಾಗ್ತದೆ. ಕೀಲುಗಳ ಸಮಸ್ಯೆ ಇನ್ನೊಂದು ಪ್ರಮುಖವಾದಂತಹ ಆರೋಗ್ಯ ಸಮಸ್ಯೆಯಾಗಿದೆ. ಕೀಲು ನೋವು, ಸಂಧಿವಾತ, ಬೆನ್ನು ನೋವು, ನರಗಳ ಸಮಸ್ಯೆ, ಕೀಲುಗಳ ಉರಿಯೂತ, ಈ ಎಲ್ಲ ಸಮಸ್ಯೆಗಳು ವಯಸ್ಸಾದ ಹಾಗೆ ಕಾಣಿಸಿಕೊಳ್ಳುತ್ತವೆ. ಶ್ವಾಸಕೋಶಗಳ ಸಮಸ್ಯೆಗಳು, ಅಸ್ತಮಾ, ಶ್ವಾಸಕೋಶಗಳ ಕುಗ್ಗುವಿಕೆ, ಶ್ವಾಸನಾಳಗಳಲ್ಲಿ ಉರಿಯೂತ, ದೀರ್ಘಕಾಲಿಕ ಕೆಮ್ಮು, ದಮ್ಮು, ಇವು ಕೂಡ ವಯಸ್ಸಾದವರನ್ನು ಬಾಧಿಸಬಹುದು. ಪುರುಷರಲ್ಲಿ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆಯೂ ಕೂಡ ಕಂಡುಬರಬಹುದು. ಸಾಮಾನ್ಯವಾಗಿ 60 ನಂತರ ಪ್ರಾಸ್ಟೇಟ್ ಗ್ರಂಥಿಯು ಗಾತ್ರದಲ್ಲಿ ದೊಡ್ಡದಾಗಿ ಮೂತ್ರಕೋಶದ ಮೇಲೆ ಒತ್ತುವುದರಿಂದ ಮೂತ್ರ ವಿಸರ್ಜನೆಗೆ ಸಂಬಂಧಿಸಿದ ಸಮಸ್ಯೆಗಳು ಸಾಮಾನ್ಯವಾಗಿ ಕಾಡುತ್ತವೆ. ಮೂತ್ರ ಕಟ್ಟಿಕೊಳ್ಳುವುದು, ಅನಿಯಂತ್ರಿತ ಮೂತ್ರ ವಿಸರ್ಜನೆ, ಮೂತ್ರ ವಿಸರ್ಜನೆಯ ಸಮಯದಲ್ಲಿ ನೋವು ಉಂಟಾಗುವುದು, ರಾತ್ರಿ ವೇಳೆ ಹೆಚ್ಚು ಮೂತ್ರ ವಿಸರ್ಜನೆ ಮಾಡುವುದು, ಪದೇ ಪದೇ ಸ್ವಲ್ಪ ಸ್ವಲ್ಪವೇ ಮೂತ್ರ ವಿಸರ್ಜನೆ ಮಾಡಬೇಕು ಎನಿಸುವುದು, ಈ ಎಲ್ಲ ಲಕ್ಷಣಗಳು ಗೋಚರಿಸಬಹುದು. ಪ್ರಾಸ್ಟೇಟ್ ಗ್ರಂಥಿಯ ಶಸ್ತ್ರಚಿಕಿತ್ಸೆಯಿಂದ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈ ಎಲ್ಲ ದೈಹಿಕ ಸಮಸ್ಯೆಗಳಲ್ಲದೆ ಮಾನಸಿಕ ಸಮಸ್ಯೆಗಳು ಕೂಡ ಕಾಡಬಹುದು. ಮರೆವು, ಹೊಸ ಬದಲಾವಣೆಗಳಿಗೆ ಒಗ್ಗದ ಮನಸ್ಸು, ದುಗುಡ, ಇವು ಹಿರಿಯರನ್ನು ಒಂದು ಬಗೆಯ ಖಿನ್ನತೆಗೆ ತಳ್ಳಬಹುದು. ವಯಸ್ಸಾದ ಹಾಗೆ ಪುರುಷ ಮತ್ತು ಮಹಿಳೆಯರಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆಯಾಗುವುದು, ಇದರಿಂದ ಇಬ್ಬರಲ್ಲಿಯೂ ಹಲವು ಬಗೆಯ ದೈಹಿಕ ಮತ್ತು ಮಾನಸಿಕ ತೊಡಕುಗಳು ಮತ್ತು ಭಾವನಾತ್ಮಕ ಸಮಸ್ಯೆಗಳು ಉದ್ಭವಿಸಬಹುದು. ಹಾಗಿದ್ರೆ ಮುಪ್ಪನ್ನು ಆರೋಗ್ಯಕರವಾಗಿಸುವುದು ಹೇಗೆ ಎನ್ನುವುದು ಪ್ರಶ್ನೆ. ವಯಸ್ಸಾಗುವಿಕೆಯನ್ನು ಒಂದು ಸಹಜ ಪ್ರಕ್ರಿಯೆ ಎಂದು ಸ್ವೀಕರಿಸಿ ಅದಕ್ಕೆ ಒಗ್ಗುತ್ತಾ ಹೋದರೆ ಮನಸ್ಸನ್ನು ಉಲ್ಲಸಿತವಾಗಿ ಇಟ್ಕೊಳ್ಳಬಹುದು, ಜೀವನ ಉತ್ಸಾಹವನ್ನು ಕಾಪಾಡಿಕೊಳ್ಳಬಹುದು. ಇಲ್ಲದೆ ಹೋದಲ್ಲಿ ವ್ಯಕ್ತಿ ಅಂತರ್ಮುಖಿಯಾಗಿ ಖಿನ್ನತೆ, ಜಿಗುಪ್ಸೆಗಳಂತಹ ಸಮಸ್ಯೆಗಳಿಂದ ಬಳಲುವುದೇ ಅಲ್ಲದೆ ಕೆಲವೊಮ್ಮೆ ಮನಸ್ಸು ಆತ್ಮಹತ್ಯೆಯಂತಹ ಆಲೋಚನೆಗಳತ್ತಲೂ ಹೊರಳಬಹುದು. ಮೊದಲನೇದಾಗಿ ವ್ಯಕ್ತಿಯು ತನ್ನ ಜೀವನ ಶೈಲಿಯನ್ನು ಸುಧಾರಿಸಿಕೊಳ್ಳಬೇಕು. ಇನ್ನು ಆಹಾರವು ಕೂಡ ಕ್ರಮಗತವಾಗಿರಬೇಕು. ಯಾವಾಗಲೂ ಉತ್ತಮ ಮತ್ತು ಪೌಷ್ಟಿಕಾಂಶವನ್ನು ಹೊಂದಿರುವ ಸಮತೋಲನ ಆಹಾರದ ಸೇವನೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಅಧಿಕ ದೇಹದ ತೂಕ ಮತ್ತು ಬೊಜ್ಜು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಆಹ್ವಾನಿಸಬಹುದು. ಹಾಗೆಯೇ ಅಪೌಷ್ಟಿಕತೆಯೂ ಕೂಡ ಅಪಾಯಕಾರಿಯೇ. ಆಹಾರದಲ್ಲಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳ ಬಳಕೆ ಆದಷ್ಟು ಕಡಿಮೆ ಇರಲಿ. ಅತಿಯಾದ ಬೆಣ್ಣೆ, ತುಪ್ಪವು ಕೂಡ ಬೇಡ. ಬದಲಾಗಿ ಆಹಾರದಲ್ಲಿ ಹಾಲು, ಮೊಸರು, ನಾರಿನ ಅಂಶ ಹೆಚ್ಚಿರುವ ತರಕಾರಿ, ಹಣ್ಣು ಮತ್ತು ನೀರಿನ ಬಳಕೆ ಹೆಚ್ಚಾಗಿರಲಿ. ಆಹಾರದಲ್ಲಿ ಮೀನಿನ ಬಳಕೆಯು ಮೆದುಳಿನ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ನಿಯಮಿತವಾದ ವ್ಯಾಯಾಮ ದೇಹ ಮತ್ತು ಮನಸ್ಸುಗಳೆರಡನ್ನೂ ಉಲ್ಲಾಸಿತಗೊಳಿಸುತ್ತವೆ. ನಡಿಗೆ ಹಾಗೂ ವ್ಯಾಯಾಮದಿಂದ ಹಲವಾರು ಪ್ರಯೋಜನಗಳಿವೆ. ನಿಯಮಿತ ವ್ಯಾಯಾಮದಿಂದ ಮಾನಸಿಕ ಒತ್ತಡದ ನಿವಾರಣೆ ಮಾಡಬಹುದು, ರಕ್ತ ಪರಿಚಲನೆಯಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬಹುದು, ದೇಹಕ್ಕೆ ಚೈತನ್ಯ ತುಂಬುವಿಕೆ, ದೈಹಿಕ ಸಮತೋಲನ ಕಾಪಾಡಿಕೊಳ್ಳುವುದಕ್ಕೆ, ಕೈಕಾಲುಗಳನ್ನು ಜೋಂಪು ಅಥವಾ ಜಡತ್ವವನ್ನು ಕಡಿಮೆ ಮಾಡುವುದಕ್ಕೆ, ರಕ್ತದ ಒತ್ತಡದ ನಿಯಂತ್ರಣ, ರಕ್ತದ ಸಕ್ಕರೆ ಅಂಶದ ನಿಯಂತ್ರಣ ಇವೆಲ್ಲವೂ ಸಾಧ್ಯ. ದೈಹಿಕ ಚಲನೆಯಿಂದಾಗಿ ಮೂಳೆಗಳ ಸಾಂದ್ರತೆಯು ಸಮರ್ಪಕವಾಗಿರುತ್ತವೆ. ಹಾಗೆಯೇ ಒಂದು ಸಮೀಕ್ಷೆಗಳ ಪ್ರಕಾರ ಜನರಿಂದ ದೂರ ಉಳಿದು ಏಕಾಂಗಿಯಾಗಿರುವವರು, ಕಡಿಮೆ ಮಾತನಾಡುವವರು, ಸಮುದಾಯದ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗಿಯಾಗದೇ ಇರುವವರು, ಕುಟುಂಬದಿಂದ ದೂರ ಉಳಿಯುವವರು ಹಾಗೂ ಕಡಿಮೆ ಗೆಳೆಯರನ್ನು ಹೊಂದಿರುವವರು ವಯಸ್ಸಾದ ಹಾಗೆ ಒಂದಲ್ಲ ಒಂದು ಬಗೆಯ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಾರೆ. ವಯಸ್ಸಾದವರು ಸಮಾನ ವಯಸ್ಕರೊಡನೆ ಹೆಚ್ಚು ಸಮಯವನ್ನು ಕಳೆಯಬೇಕು, ಅವರೊಡನೆ ಅವರ ಕೌಟುಂಬಿಕ ಹಾಗೂ ಆರೋಗ್ಯ ಸಮಸ್ಯೆಗಳ ಬಗ್ಗೆಯೂ ಚರ್ಚಿಸುವುದರಿಂದ ತಮ್ಮ ಸಮಸ್ಯೆಗಳ ಸುಲನೆ ಸಾಧ್ಯವಾಗುತ್ತದೆ. ಸ್ನೇಹಿತರ ಸಮಾಧಾನದ, ಆತ್ಮವಿಶ್ವಾಸದ ಮತ್ತು ಕಾಳಜಿಯ ಮಾತುಗಳು ಮನಸ್ಸಿಗೆ ಒಂದಿಷ್ಟು ನೆಮ್ಮದಿಯನ್ನು ಕೊಡಬಹುದು. ಮನೆಯ ಹತ್ತಿರದ ಆಟದ ಮೈದಾನ ಅಥವಾ ಪಾರ್ಕ್ಗಳಲ್ಲಿ ಬೆಳಗಿನ ಹೊತ್ತು ಇಲ್ಲವೇ ಸಂಜೆಯ ವೇಳೆ ತಮ್ಮ ಸಮಾನ ವಯಸ್ಕರೊಡನೆ ಮಾತನಾಡುವುದು, ಸಣ್ಣ ಪುಟ್ಟ ವ್ಯಾಯಾಮವನ್ನು ಮಾಡುವುದು, ಸಣ್ಣ ಪುಟ್ಟ ಆಟಗಳನ್ನು ಆಡುವುದು ಒಳ್ಳೆಯ ಆರೋಗ್ಯಕರ ಅಭ್ಯಾಸಗಳು. ಸಮಾನ ಮನಸ್ಕರೊಡನೆ ಒಳ್ಳೆಯ ಅಭಿರುಚಿ ಇರುವ ಸಿನಿಮಾ, ನಾಟಕ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುವುದು ಮನಸ್ಸನ್ನು ಇನ್ನಷ್ಟು ಉಲ್ಲಸಿತಗೊಳಿಸುತ್ತದೆ. ಉತ್ತಮ ಆಹಾರ, ಸಾಕಷ್ಟು ವಿಶ್ರಾಂತಿ ಮತ್ತು ನಿದ್ದೆ, ತುಸು ವ್ಯಾಯಾಮ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು, ದುಶ್ಚಟಗಳ ವರ್ಜನೆಯಿಂದ ಆರೋಗ್ಯಕರ ಮುಪ್ಪನ್ನು ನಮ್ಮದಾಗಿಸಿಕೊಳ್ಳಬಹುದು. ಆರೋಗ್ಯ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಟಿಎಸ್ ಪ್ರಸಾದ್. ಕೇಳುಗರೆ, ಇದೀಗ ವಾಣಿ ಜಯರಾಮ್ ಹಾಡಿರುವ ಭಕ್ತಿಗೀತೆ ಆದಿಶಕ್ತಿ ನೀನೆ. ಆದಿಶಕ್ತಿ ನೀನೆ, ಪರಾಶಕ್ತಿ ನೀನೆ, ಭಕ್ತಿಯೋ ನೀನೆ, ಮುಕ್ತಿಯೋ ನೀನೆ, ರುದ್ರಯು ನೀನೆ, ಉಗ್ರವು ನೀನೆ, ಭೈರವಿಯೋ ನೀನೆ, ಭ್ರಮರಾಂಬಿಕೆ. ಪ್ರಕೃತಿಯ